ಭುವನೇಶ್ವರಿಗೆ ಅವಮಾನ ಮಾಡಿದ ಸಾಹಿತಿ ಬಾನು ಮುಷ್ತಾಕ್ ಕನ್ನಡಿಗರ ಕ್ಷಮೆಯಾಚಿಸಲಿ ಬಿಜೆಪಿ ಆಗ್ರಹ. ಬೆಂಗಳೂರು ಜಲಮಂಡಳಿ ಕಾರ್ಮಿಕರಿಗಾಗಿ ಅನ್ನಪೂರ್ಣ ಯೋಜನೆ ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಅಕ್ಕ ನೋಡು, ಹ್ಯಾಪಿ ಬರ್ತ್ಡೇ ಬ್ರೋ. ತೋರ್ಸು. ವಾ, ನನ್ನ ಇಷ್ಟದ ಕಲರ್. ಯಾವಾಗ್ಲೂ ಶಾಪಿಂಗ್. ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್, ಸೇವಿಂಗ್ ಮಾಡೋ ವಯಸ್ಸು ಕೂಡ. ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ? ಆರ್ಬಿಐ ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹುರುಳಿಕಾಳಿನ ಪೌಷ್ಟಿಕತೆ ಮತ್ತು ಬಳಕೆ, ಈ ಕುರಿತು ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಉಷಾ ರವೀಂದ್ರ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಮ್ಮ ಆಹಾರದಲ್ಲಿ ವಿವಿಧ ಬಗೆಯ ದ್ವಿದಳ ಧಾನ್ಯದ ಬೆಳೆಗಳನ್ನು ಬಳಸ್ಕೊಳ್ತೇವೆ, ಅದರಲ್ಲಿ ಹುರುಳಿ ಕೂಡ ಬಹಳ ಮುಖ್ಯವಾದಂಥದ್ದು. ಹೌದು ಸರ್. ಹುರುಳಿಯನ್ನು ಬಡವರು ಬೇಳೆ ಅಂತ ಕೂಡ ಕರೀತಾರೆ. ಹೌದು. ಮತ್ತು ಎಂತಹ ಒಂದು ಬರ ಪರಿಸ್ಥಿತಿಯಲ್ಲೂ ಕೂಡ ಇದು ಹೊಂದಿಕೊಂಡು ಬೆಳೆಯುವಂಥ ಬೆಳೆ. ಎಲ್ಲ ಬೆಳೆಗಳು ಮಳೆ ಕೈಕಟ್ಟಾಗಲೂ ಕೂಡ ಈ ಬೆಳೆಯನ್ನು ಕೊನೆಯ ಒಂದು ಪ್ರಯತ್ನವಾಗಿ ರೈತ ಬಾಂಧವರು ಬಳಸಿಕೊಂಡು ಅಲ್ಪ ಸ್ವಲ್ಪ ಕಾಳುಗಳನ್ನು ಪಡ್ಕೊಳ್ತಾರೆ, ಜೊತೆಗೆ ಅವರ ಒಂದು ಜಾನುವಾರುಗಳಿಗೆ ಬೇಕಾದಂಥ ಮೇವನ್ನು ಕೂಡ ಪಡ್ಕೊಳ್ತಾರೆ. ಖಂಡಿತವಾಗಿ. ಮತ್ತು ಇತ್ತೀಚೆಗೆ ಇದರ ಬಗ್ಗೆ ತಾವು ಆಹಾರ ತಜ್ಞರು ವಿವಿಧ ಒಂದು ಸಂಶೋಧನೆಗಳನ್ನು ಮಾಡಿ ಇದರ ಪೌಷ್ಟಿಕ ಮೌಲ್ಯಗಳ ಒಂದು ಮಹತ್ವವನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ಸಾಕಷ್ಟು ತಿಳಿಸಿದ್ದಾರೆ. ಆದ್ದರಿಂದ ಇವತ್ತಾವು ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಹುರುಳಿ ಕಾಳಿನಲ್ಲಿರುವಂಥ ಪೌಷ್ಟಿಕತೆ ಮತ್ತು ಇದರ ಬಳಕೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ಇವತ್ತು ಕೂಡ ಒಂದು ರೀತಿ ಇದನ್ನು ನಿರ್ಲಕ್ಷ್ಯ ಭಾವದಿಂದ ಕಾಣ್ತಾರೆ. ಇದು ಒಂದು ರೀತಿ ಬಡವರಿಗೆ ಮೀಸಲಾದಂಥ ಆಹಾರ ಅಂತ ಕೂಡ ಕೆಲವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತಾವು ಇವತ್ತು ಹೆಚ್ಚಿನ ಒಂದು ಬೆಳಕನ್ನು ಚೆಲ್ಲಬೇಕು. ಪ್ರಾರಂಭದಲ್ಲಿ ನಮ್ಮ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಪಾತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಸರ್. ಮಾನವನ ಆಹಾರ ತಗೊಂಡ್ರೆ ನಾವು ಒಂದು ಸಸ್ಯ ಆಹಾರ ಅಂತ ಹೇಳ್ತೀವಿ, ಇನ್ನೊಂದು ಮಾಂಸಾಹಾರ ಅಂತ ಹೇಳ್ತೀವಿ. ಮಾಂಸಾಹಾರಿಗಳಿಗೆ ಮಾಂಸದಿಂದ ಒಳ್ಳೆಯ ಅಂಶಗಳು ದೇಹಕ್ಕೆ ಬೇಕಾಗಿರೋದು ಸಿಗ್ತದೆ. ಇನ್ನು ನಾವು ಸಸ್ಯಾಹಾರಕ್ಕೆ ಬರೋದಾದರೆ ದ್ವಿದಳ ಧಾನ್ಯಗಳೇ ನಮಗೆ ಮುಖ್ಯವಾಗಿ ಸಸಾರಜನಕದ ಪೂರಕ ಅಂಶಗಳು. ಇದರಲ್ಲಿ ಏನಂತ ಹೇಳಿದ್ರೆ ಲೆಗ್ಯುಮಿನೇಷಿಯ ಅನ್ನೋ ಒಂದು ಸಸ್ಯ ಪ್ರಭೇದಕ್ಕೆ ಸೇರ್ತವೆ, ಆ ಕುಟುಂಬಕ್ಕೆ ಸೇರಿದಂಥದ್ದು. ಮತ್ತೆ ಈ ದ್ವಿದಳ ಧಾನ್ಯಗಳನ್ನು ಒಟ್ಟಾಗಿ ತಗೊಂಡ್ರೆ ಇದರಲ್ಲಿ ಸಸಾರಜನಕದ ಅಂಶ ಅಂದ್ರೆ ಪ್ರೋಟೀನ್ ಅಂತ ಕರಿತೀವಿ ನಾವು ಇತ್ತೀಚೆಗೆ, ಅದರ ಅಂಶ 16-20% ಇರೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾವು ಒಂದು ಆರೋಗ್ಯವಂತ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಮತ್ತೆ ನಮ್ಮ ಬೆಳವಣಿಗೆಗೆ ಮುಖ್ಯವಾಗಿ ಈ ಸಸಾರಜನಕದ ಅಂಶ ನಮಗೆ ಬೇಕೇ ಬೇಕು. ಹಾಗಾಗಿ ದ್ವಿದಳ ಧಾನ್ಯ ನಮಗೆ ಒಳ್ಳೆಯ ಗುಣಮಟ್ಟದ ಪೌಷ್ಟಿಕಾಂಶಗಳು ನಮಗೆ ಕೊಡ್ತದೆ. ದ್ವಿದಳ ಧಾನ್ಯದಲ್ಲಿ ಏನು ಪ್ರೋಟೀನ್ ದೊರಕುತ್ತಲ್ಲ, ಇದರ ಗುಣಮಟ್ಟ ಹೇಗಿರುತ್ತೆ ಅಂತೀರಿ? ದ್ವಿದಳ ಧಾನ್ಯದಲ್ಲಿ ದೊರಕುವಂತ ಒಂದು ಪ್ರೋಟೀನ್ ಅಂಶ ಅಪೂರ್ಣವಾದದ್ದು ಅಂತ ಹೇಳಬಹುದು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಪ್ರೋಟೀನ್ ಅಂಶ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರುವಂತ ಅಮೈನೋ ಆಮ್ಲಗಳು ಅಂತ ಬರ್ತವೆ, ಅದರ ಸಂಖ್ಯೆ ಮತ್ತೆ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದ್ರ ಮೇಲೆ ಅದರ ಗುಣಮಟ್ಟ ನಿರ್ಧಾರ ಆಗುತ್ತೆ, ಪ್ರೋಟೀನ್ ಅಂಶದ ಗುಣಮಟ್ಟ. ಮುಖ್ಯವಾಗಿ ಅದು ನಮಗೆ ಪ್ರಾಣಿ ಜನ್ಯದ ಒಂದು ಸಸಾರಜನಕದ ಅಂಶದಲ್ಲಿ ಇದನ್ನೆಲ್ಲ ಹೇರಳವಾಗಿರೋದನ್ನ ನಾವು ಕಾಣ್ತೀವಿ, ಒಳ್ಳೆ ಗುಣಮಟ್ಟದ ಪ್ರೋಟೀನ್. ಆದ್ರೆ ನಮ್ಮ ದೇಶದಲ್ಲಿ ಈಗ ಸಸಾರಜನಕ ಅಂಶನ ನಾವು ಒಂದು ಮಾಂಸಾಹಾರದಿಂದ ತಗೊಳ್ಬಹುದು, ಇನ್ನೊಂದು ದ್ವಿದಳ ಧಾನ್ಯಗಳಿಂದ. ಆದ್ರೆ ದ್ವಿದಳ ಧಾನ್ಯನೇ ನಮ್ಮ ದಿನನಿತ್ಯದ ಆಹಾರ ಆಗಿದೆ. ಹಾಗಾಗಿ ಈ ದ್ವಿದಳ ಧಾನ್ಯಗಳಲ್ಲಿ ಮುಖ್ಯವಾಗಿ ಮಿಥಿಯೋನಿನ್ ಅನ್ನೋ ಒಂದು ಅಂಶ ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಏಕದಳ ಧಾನ್ಯಗಳ ಜೊತೆ ಸೇರಿಸಿನೇ ಇದನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿ, ನಮ್ಮ ಆಹಾರ ಪದ್ಧತಿಯನ್ನು ತಾವು ನೋಡೋದಾದ್ರೆ ಅನ್ನದ ಜೊತೆಗೆ ಸಾಂಬಾರನ್ನ ಬಳಸ್ತೀವಿ, ಚಪಾತಿಗಳ ಜೊತೆ, ರೊಟ್ಟಿಗಳ ಜೊತೆ, ಮುದ್ದೆಗಳ ಜೊತೆ ನಾವು ದ್ವಿದಳ ಧಾನ್ಯಗಳನ್ನ ಬಳಸ್ತೀವಿ. ಯಾಕೆಂತ ಹೇಳಿದ್ರೆ ಈ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಒಟ್ಟಿಗೆ ಸೇರಿಸೋದ್ರಿಂದ ದೇಹಕ್ಕೆ ಬೇಕಾಗಿರುವಂತ ಮಿಥಿಯೋನಿನ್ ಅಂಶ ಇರ್ಬೋದು ಅಥವಾ ಒಟ್ಟಾರೆ ಹೇಳೋದಾದ್ರೆ ಸಸಾರಜನಕದ ಅಂಶ ನಮಗೆ ಸಿಗುತ್ತೆ. ಇನ್ನೊಂದಿಲ್ಲಿ ಮುಖ್ಯವಾಗಿ ನಾನು ಹೇಳೋದಂತ ಹೇಳಿದ್ರೆ ಏಕದಳ ಧಾನ್ಯಗಳಲ್ಲಿ ಒಂದು ಅಮೈನೋ ಆಮ್ಲ ಅದು ಲೈಸಿನ್ ಅಂತ ಕರಿತೀವಿ, ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ಆದ್ರೆ ಈ ಹುರುಳಿ ಕಾಳಲ್ಲಿ ಒಂದು ಚಿಕ್ಕ ಕಾಳಿದೆ, ಬಟ್ ಇದರಲ್ಲಿ ಇದು ಹೇರಳವಾಗಿರೋದನ್ನ ನಾವು ಲೈಸಿನ್ ಅಂಶ. ಇನ್ನ ಆಹಾರದ ಪದ್ಧತಿನಲ್ಲಿ ವಿವಿಧ ದ್ವಿದಳ ಧಾನ್ಯಗಳನ್ನ ನಾವು ಬಳಸ್ಕೊಳ್ತೇವೆ, ಯಾವ್ಯಾವ ಅಗ್ರಸ್ಥಾನ ಪಡ್ಕೊಂಡಿದ್ದೇವೆ ಅಂತೇಳಿ? ಪ್ರಮುಖವಾಗಿ ನಮ್ಮ ಆಹಾರದಲ್ಲಿ ಅಗ್ರಸ್ಥಾನ ಪಡೆದಿರುವಂತದ್ದು ಅಂದ್ರೆ ತೊಗರೆಬೇಳೆ, ತೊಗರೆಕಾಳು, ತೊಗರೆಬೇಳೆ. ಅದ್ರ ನಂತರ ಸ್ಥಾನದಲ್ಲಿ ಹೆಸರು ಕಾಳಿದೆ, ಆಮೇಲೆ ಕಡಲೆಕಾಳನ್ನು ನೋಡ್ತೀವಿ, ಉದ್ದಿನ ಬೇಳೆ ನೋಡ್ತೀವಿ. ಇತ್ತೀಚೆಗೆ ಹುರುಳಿ ಕೂಡ ಪ್ರಮುಖ ಸ್ಥಾನಕ್ಕೆ ಬರ್ತಾ ಇದೆ. ಮೊದಲಿಗೆ ತುಂಬಾ ಬಳಸೋರು ನಮ್ಮ ಹಿರಿಯರೆಲ್ಲ, ಆದ್ರೆ ಕಾಲಾನಂತರ ಸ್ವಲ್ಪ ಅದ್ರ ಬಳಕೆ ಕಡಿಮೆ ಆಗಿತ್ತು. ಆದ್ರೆ ಈ ಇತ್ತೀಚೆಗೆ ಒಂದು 10 ವರ್ಷದಿಂದ ಸಂಶೋಧನೆಗಳು ತುಂಬಾ ನಡೆದಿರೋದ್ರಿಂದ ಅದು ಕೂಡ ಒಂದು ಪ್ರಮುಖವಾದಂತ ದ್ವಿದಳ ಧಾನ್ಯ. ಹಾಗೆ ಅಲಸಂದೆನ ಬಳಸ್ತೀವಿ, ಮಡಿಕೆ ಬಳಸ್ತೀವಿ. ಸೊ ಇವು ಪ್ರಮುಖವಾದಂತ ದ್ವಿದಳ ಧಾನ್ಯಗಳು. ಮುಖ್ಯವಾಗಿ ನಾವು ಹುರುಳಿಕಾಳನ್ನ ಒಣ ಬೇಸಾಯದಲ್ಲಿ ಹೆಚ್ಚು ಬೆಳಕೊಳ್ಳುವ. ಈಗ ಹುರುಳಿಕಾಳಿನ ಬಳಕೆಗೆ ಬಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ಇದ್ರ ಬಳಕೆ ಆಗ್ತಾ ಇದೆ ಅಂತೀರಿ? ನಾವು ಹೇಳೋದಾದ್ರೆ ಇದಕ್ಕೆ ಮೂಲ ಅಂದ್ರೆ ಈ ಹುರುಳಿಯ ಒಂದು ಜನ್ಮಸ್ಥಳ ಅಥವಾ ಮೂಲ ಸ್ಥಾನ ಅಂತ ಹೇಳಿದ್ರೆ ಭಾರತ ಅಂತಾನೆ ಹೇಳ್ತೀವಿ. ಅದರಲ್ಲಿ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳು ಅಂದ್ರೆ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಈ ರಾಜ್ಯಗಳಲ್ಲಿ ಇದು ಅತ್ಯಂತ ಹೆಚ್ಚಿಗೆ ಬಳಕೆಯಲ್ಲಿರುವಂತದ್ದು ನಾವು ಕಾಣಬಹುದು. ಅದಕ್ಕೆ ನಾವು ಹೇಳ್ತೀವಿ, ವಿವಿಧ ಹೆಸರುಗಳಲ್ಲಿ ಕೂಡ ಇದನ್ನು ಕರಿತೀವಿ. ಕರ್ನಾಟಕದಲ್ಲಿ ಬಂದ್ರೆ ಹುರುಳಿ ಅಂತ ಕರಿತೀವಿ, ಹಿಂದಿಯಲ್ಲಿ ಕುಲ್ತಿ ಅಂತ ಕರೀತಾರೆ. ಆದ್ರೆ ಬಂಗಾಳದಲ್ಲಿ ಕೂಡ ಇದನ್ನ ಬಳಕೆ ಮಾಡ್ತಾರೆ, ಅಲ್ಲಿ ಕುಲ್ತಿ ಕಲಾಯಿ ಅಂತ ಕರೀತಾರೆ, ತಮಿಳಿನಲ್ಲಿ ಕುಲ್ಲು ಅಥವಾ ಕೊಲ್ಲು ಅಂತ ಕರೀತಾರೆ, ತೆಲುಗಿನಲ್ಲಿ ಉಲ್ವಳು ಅಥವಾ ಗುಗ್ಗಿಲ್ಲು ಅಂತ ಕರೀತಾರೆ. ಆದ್ರೆ ವಿಶೇಷ ಏನಂತಂದ್ರೆ ಇದಕ್ಕೆ ಕುದುರೆಗೆ ತಿನ್ನಿಸ್ತಾರೆ ಒಂದು, ಯಾಕಂದ್ರೆ ಕುದುರೆ ಕಾಲುಗಳು ಎಷ್ಟು ಗಟ್ಟಿ ಇರುತ್ತೆ ನೋಡಿ. ಬಟ್ ಈ ಹೆಸರು ಹೆಂಗ್ ಬಂತು? ನಾವು ಅದನ್ನ ಸ್ವಲ್ಪ ಹುಡುಕ್ತಾ ಹೋದ್ರೆ ಮಲಯಾಳಂ ಭಾಷೆ, ಕೇರಳದಲ್ಲಿ ಮಾತನಾಡುವಂತ ಭಾಷೆ, ಅವರು ಇದನ್ನ ಮಲಯಾಳಿ ಭಾಷೆಯಲ್ಲಿ ಮುತಿರ ಅಂತ ಕರೀತಾರೆ. ಆದ್ರೆ ನಮ್ಗದು ಕೇಳಿಸುವಾಗ ಕುತಿರ ಅಂತ ಕೇಳಿಸುತ್ತೆ. ಕುತಿರ ಅಂತಂದ್ರೆ ಕುದುರೆಗೆ ಅವ್ರು ಹಾಕಿ ಕರೀತಾರೆ. ಹಾಗಾಗಿ ಆ ಒಂದು ಭಾಷೆನೂ ಕೂಡ ಇದು ಕುದುರೆಗೆ ತಿನಿಸು ಕಾಳು ಅನ್ನೋದು ಕೂಡ ಬಿಂಬಿತವಾಗಿದೆ ಅಂತ ನಾವು ಹೇಳಬಹುದು. ಅಂದ್ರೆ ಇದು ನಮ್ಮ ಇಡೀ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಬಳಕೆ ಆಗ್ತಾ ಇರುವಂತ ದ್ವಿದಳ ಧಾನ್ಯದ ಬೆಳೆ ಅಂತ. ಹೌದು ಹೌದು ಸರ್, ಹೌದು. ಇನ್ನ ಪೌಷ್ಟಿಕಾಂಶಗಳ ವಿಷಯಕ್ಕೆ ಬಂದ್ರೆ ಯಾವ್ಯಾವ ಪೌಷ್ಟಿಕಾಂಶಗಳಿಂದ ಇದು ತುಂಬಿದೆ ಅಂತಾರೆ ಹುರುಳಿಕಾಳು? ಇದರಲ್ಲಿ ಬೇರೆ ಕಾಳುಗಳಲ್ಲಿರುವಂತ ಎಲ್ಲ ಪೌಷ್ಟಿಕಾಂಶಗಳು ಇದಾವೆ. ಆದ್ರೆ ವಿಶೇಷ ಒತ್ತು ಕೊಡ್ಬೇಕಾಗಿರೋದು ಏನಂತ ಹೇಳಿದ್ರೆ ಇಲ್ಲಿ ಪ್ರೋಟೀನ್ ಅಂಶ, ಸಸಾರಜನಕದ ಅಂಶ. ಒಂದು 100 ಗ್ರಾಂ ಅಂದ್ರೆ ಒಂದು ಬಟ್ಲ್ ಅಂತ ನೀವು ಇಟ್ಕೊಳ್ಳಿ, 100 ಗ್ರಾಂನಷ್ಟು ನಾವು ಕಾಳು ತಗೊಂಡ್ರೆ ಅದರಲ್ಲಿ 25% ತನಕ ಅಂದ್ರೆ ಈ ಕಾಳಲ್ಲಿ 22 ಗ್ರಾಂನಷ್ಟು ಸಸಾರಜನಕದ ಅಂಶನ ನಾವು ಕಾಣ್ತೀವಿ. ಎರಡನೇದಾಗಿ ಜಿಡ್ಡು. ಇಲ್ಲಿ ಗಮನಿಸಬೇಕಾಗಿದ್ದೇನೆಂದ್ರೆ ಇದರಲ್ಲಿ ಇಲ್ಲ ಅಂತಾನೆ ಹೇಳ್ಬಿಡ್ಬಹುದು, ಕೊಬ್ಬಿನ ಅಂಶ ಇಲ್ಲ ಅಂತಾನೆ ಹೇಳ್ಬಿಡುದು. ಯಾಕಂದ್ರೆ ಇದ್ರಲ್ಲಿ ಇರೋದು 0.5 ಗ್ರಾಂ, 0.5 ಗ್ರಾಂನಷ್ಟು ಇದೆ. ಆಮೇಲೆ ಲವಣಾಂಶಗಳು ಹೇರಳವಾಗಿದೆ. ಆಮೇಲೆ ನಾರಿನಂಶ, ಇವತ್ತು ನಮ್ಮ ಊಟದಲ್ಲಿ ನಾರಿನಂಶ ತನ್ನದೇ ಆದ ಸ್ಥಾನ ಪಡ್ಕೊಂಡ್ಬಿಟ್ಟಿದೆ. ಮೊದಲೆಲ್ಲ ತರಕಾರಿಗಳ ಮೇಲೆಲ್ಲ ಸಿಪ್ಪೆ ತೆಗಿತಿದ್ವಿ, ಕಾಳುಗಳಲ್ಲೆಲ್ಲ ಸಿಪ್ಪೆ ತೆಗೆದು ಬಳಸ್ತಿದ್ವಿ. ಆದ್ರೆ ಇತ್ತೀಚೆಗೆ ವೈದ್ಯರು ಹೇಳೋದು, ವೈದ್ಯ ವಿಜ್ಞಾನ ಅಥವಾ ನಮ್ಮ ಒಂದು ಆಯುರ್ವೇದ ವಿಜ್ಞಾನಗಳೆಲ್ಲ ಹೇಳೋದೇನಂತ ಹೇಳಿದ್ರೆ, ಆಹಾರ ವಿಜ್ಞಾನ ಕೂಡ ಹೇಳೋದೇನಂದ್ರೆ ನಾರಿನಂಶ ಜಾಸ್ತಿ ಇರಬೇಕು ನಮ್ಮ ಊಟದಲ್ಲಿ. ಯಾಕಂದ್ರೆ ನಮ್ಮ ದೊಡ್ಡ ಕರಳು, ಸಣ್ಣ ಕರಳಿನ ಒಂದು ಕ್ಯಾನ್ಸರ್ ಎಂದು ಕರಿದ್ವಿ, ಅದು ಬರಬಾರ್ದು ಅಂದ್ರೆ ನಮ್ಗೆ ನಾರಿನಂಶ ಜಾಸ್ತಿ ಬೇಕು. ಹಾಗಾಗಿ ಈ ಕಾಳಲ್ಲಿ ಕೂಡ ಹೇರಳವಾಗಿ ನಾರಿನಂಶ ನಾವು ನೋಡ್ತೀವಿ ಏಕದಳ ಧಾನ್ಯಗಳನ್ನ ಬಿಟ್ಟರೆ. ಮತ್ತೆ ಹಾಗೇನೆ ಕಾರ್ಬೋಹೈಡ್ರೇಟ್ ಅಂದ್ರೆ ನಮಗೆ ಶಕ್ತಿಯನ್ನು ಕೊಡುವಂತ ಅಂಶಗಳು, ಒಂದು ಶಕ್ತಿ ಇನ್ನೊಂದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಅದು ಕೂಡ ಹೇರಳವಾಗಿದೆ ಇದರಲ್ಲಿ. ಮತ್ತೆ ಸುಣ್ಣದ ಅಂಶ, ಎಲ್ಲರೂ ಹಾಲನ್ನು ಕುಡಿಯಕ್ಕಾಗೋದಿಲ್ಲ, ರಾಗಿಯನ್ನು ಬಿಟ್ಟರೆ ನಂತರದ ಸ್ಥಾನ ಈ ಕಾಳಿಗೆ ಅಂತ ನಾನು ಹೇಳಬಹುದು. ಸುಣ್ಣದಂಶ 287 ಮಿಲಿಗ್ರಾಂನಷ್ಟು ಸುಣ್ಣದಂಶ ಇದೆ. ನಾವು ಒಂದು ಬಟ್ಲಷ್ಟು ಹುರುಳಿ ಕಾಳನ್ನು ಹಾಗೇನೆ ಕಬ್ಬಿಣಾಂಶ ನಮ್ಮ ರಕ್ತಕ್ಕೆ ಏನು ಬೇಕು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ನಾವು ಹೇಳ್ತೀವಿ, ರಕ್ತ ವೃದ್ಧಿ ಆಗಬೇಕು, ಒಳ್ಳೆ ರಕ್ತ ನಮಗೆ ಬೇಕು ಅಂದ್ರೆ ಕಬ್ಬಿಣಾಂಶ ಬೇಕು. ಆ ಕಬ್ಬಿಣಾಂಶ ಕೂಡ ಇದರಲ್ಲಿ ಹೇರಳವಾಗಿದೆ. ಹಾಗೇನೆ ಅಮೈನೋ ಆಮ್ಲಗಳಂತ ಹೇಳಿದೆ ನಾನು, ಅದು ಕೂಡ ಜಾಸ್ತಿ ಇದೆ, ಲೈಸಿನ್ ಆಮ್ಲಗಳು ಜಾಸ್ತಿ ಇದೆ. ನೋಡಿ ಇಷ್ಟೆಲ್ಲ ಒಳ್ಳೇದಿರುವಾಗ ಏನೋ ಒಂದು ಕೆಟ್ಟದಿರಲೇಬೇಕಲ್ಲ. ಹಾಗಾಗಿ ಇದರಲ್ಲಿ ಒಂದು ಆಂಟಿ ನ್ಯೂಟ್ರಿಯಂಟ್ಸ್ ಅಂದ್ರೆ ನಮ್ಮ ಪೌಷ್ಟಿಕಾಂಶ ಅಲ್ಲದೇ ಇರುವಂತಹ ಅಂಶ ಇದರಲ್ಲಿ ಹೇರಳವಾಗಿದೆ. ಹಾಗಾಗಿ ಬೇಯುವಾಗ ನಾವೆಲ್ಲ ಗಮನಿಸ್ತೀವಿ ಇದು ಜಾಸ್ತಿ ಸಮಯನ ತಗೊಳ್ತೇವೆ. ಇದರೊಟ್ಟಿಗೆ ಇನ್ನೊಂದು ನಾವು ನೀವೆಲ್ಲ ಗಮನಿಸಬೇಕಾಗಿದ್ದು, ನಾವೆಲ್ಲರೂ ಒಂದಿಲ್ಲ ಒಂದು ದಿವಸ ಬಾಯಿ ಹುಣ್ಣಿಂದ ನಳಿರ್ತೀವಿ. ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಬಿ ಗುಂಪಿನ ಜೀವಸತ್ವಗಳು ಅವು ನೀರಲ್ಲಿ ಕರಗುವಂಥದ್ದು, ಅಂದ್ರೆ ನಾವೆಷ್ಟೇ ಸೇವಿಸಿದ್ರು ಕೂಡ ಮೂತ್ರದ ಮುಖಾಂತರ ಹೊರಗಡೆ ಹೋಗ್ಬಿಡ್ತಾವೆ, ಗೊಜ್ಜು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅವತ್ತು ಜೀರ್ಣ ಆಗತ್ತೆ, ಮಿಕ್ಕಿದ್ದೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಇವು ದೇಹದಲ್ಲಿ ಸಂಗ್ರಹಣೆ ಆಗದೆ ಇರೋದ್ರಿಂದ ಇದ್ರ ಕೊರತೆ ನಾವು ಅತಿಯಾಗಿ ನೋಡ್ತೀವಿ. ಈ ಹುರುಳಿ ಕಾಳಿನಲ್ಲಿ ಬಿ ಗುಂಪಿನ ಜೀವಸತ್ವಗಳು ಹೇರಳವಾಗಿದೆ. ಈಗ ತಾವು ತಿಳಿಸಿದ್ರಿ ಈ ಹುರುಳಿ ಕಾಳು ಬೇರಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅಂತಂದು, ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತೀರಿ? ನೋಡಿ ಎಲ್ಲವೂ ಒಳ್ಳೇದೇ ಇರೋದಿಲ್ಲ, ಒಂದು ವ್ಯಕ್ತಿ ಇರ್ಬೋದು, ಒಂದು ಕಾಳು ಇರ್ಬೋದು, ಒಂದು ಧಾನ್ಯ ಇರ್ಬೋದು. ಇದರಲ್ಲಿ ಏನಂತ ಹೇಳಿದ್ರೆ ಹುರುಳಿಯಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಇದೆ, ಅದರ ಜೊತೆ ಜೊತೆಗೇನೆ ನಮಗೆ ಜೀರ್ಣ ಆಗದೇ ಇರುವಂಥದ್ದು, ಆಮೇಲೆ ನಾವು ಊಟ ಮಾಡಿದಾಗ ನಮಗೆ ಹೊಟ್ಟೆ ಭಾರ ಅಂತ ಅನಿಸುವಂಥ ಕೆಲವು ಅಂಶಗಳಿದ್ದಾವೆ. ಒಂದು ಟ್ರಿಪ್ಸಿನ್ ಇನ್ಹಿಬಿಟರ್ ಅಂದರೆ ಪ್ರೋಟೀನ್ ಇದರಲ್ಲಿ ಹೇರಳವಾಗಿದ್ರು ಅದು ನಮ್ಮ ದೇಹಕ್ಕೆ ದೊರಕೋ ಥರ ನೋಡುವಂಥ ಅಂಶಗಳು ಇದ್ರ ಸಿಪ್ಪೆಯಲ್ಲಿದ್ದಾವೆ. ಒಂದು ಎರಡನೇದು ಆಕ್ಸಾಲಿಕ್ ಆಮ್ಲಗಳಂತ ಹೇಳ್ತೀವಿ, ಅದು ಹೇರಳವಾಗಿದೆ. ಮತ್ತೆ ಹಿಮೋಗ್ಲುಟಿನಿನ್ ಅನ್ನೋ ಒಂದು ಅಂಶ, ಅದು ಕೂಡ ಈ ಕಾಳಲ್ಲಿ ಹೇರಳವಾಗಿದೆ. ಇದಲ್ಲದೇನೆ ಫಿನಾಲ್ ಅಂಶಗಳು. ಆದರೆ ಇವಕ್ಕೆಲ್ಲ ನಾವು ಇಷ್ಟು ದಿವಸ ಕೆಟ್ಟದ್ದು ಅನ್ನೋ ಒಂದು ಭಾವನೆ ಇತ್ತು, ಆದರೆ ಇತ್ತೀಚೆಗೆ ವೈದ್ಯ ವಿಜ್ಞಾನ ಬೆಳೆದ ಹಾಗೆ ಇವಕ್ಕೆ ಕೂಡ ಪ್ರಾಮುಖ್ಯತೆ ಬರ್ತಾ ಇದೆ. ಇವು ಜಾಸ್ತಿ ಇರೋದ್ರಿಂದ ಹುರುಳಿ ಕಾಳು ಬೇಯಲಿಕ್ಕೆ ಹೆಚ್ಚಿನ ಸಮಯ ತಗೊಳತ್ತೆ. ಹಾಗಾಗಿನೇ ಹುರುಳಿ ಕಾಳನ್ನ ಹಸಿಯಾಗಿ ಸೇವಿಸ್ತೇನೆ, ಒಣಗಿದ ಕಾಳನ್ನ ಆದಷ್ಟು ಅದನ್ನ ಹುರಿದು ಬಳಕೆ ಮಾಡಿದ್ರೆ ಇವುಗಳ ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ಚೆನ್ನಾಗಿ ಕೂಡ ಜೀರ್ಣ ಆಗತ್ತೆ, ಮತ್ತೆ ರುಚಿಯಾಗೂ ಕೂಡ ಇರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಈ ಹುರುಳಿ ಕಾಳಿನ ಒಂದು ಸೇವನೆಯಿಂದ ನಾವು ಏನೇನ್ ಪ್ರಯೋಜನಗಳನ್ನ ಪಡ್ಕೋಬಹುದು ಅಂತೀರಿ? ಈ ಕಾಳು ಬಹಳ ಚಿಕ್ಕದು, ಬಟ್ ಇದರದ್ದು ಮಹತ್ವ ಮಾತ್ರ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಸರ್. ಬಹಳ ಜನ ನಾವಿದನ್ನ ಸೇವನೆ ಮಾಡ್ಲಿಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ. ಇದ್ರ ರೇಟು ಕೂಡ ಮಾರುಕಟ್ಟೆಯಲ್ಲಿ ಕಡಿಮೆನೇ ಇತ್ತು, 6 ರೂಪಾಯಿ 8 ರೂಪಾಯಿ ಇದ್ದದ್ದು ಇತ್ತೀಚೆಗೆ ಸ್ವಲ್ಪ 40-45-50 ರೂಪಾಯಿ ತನಕ ಬಂದಿರಬಹುದು ಇತ್ತೀಚೆಗೆ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಹೇಳೋದಾದ್ರೆ ಹಲವಾರು ರೋಗಗಳ ಗುಣಪಡಿಸುವಲ್ಲಿ ಇದು ತನ್ನದೇ ಆದ ಪಾತ್ರ ವಹಿಸ್ತಾ ಇದೆ. ಅದರಲ್ಲೂ ನಮ್ಮ ಆಯುರ್ವೇದ ಔಷಧಿ ಪದ್ಧತಿ ಏನಿದೆ ಅದರಲ್ಲಿ ಮುಖ್ಯವಾಗಿ ಕಾಳನ್ನು ಬಳಸ್ತಾರೆ. ನಾವು ಅದನ್ನು ಪಟ್ಟಿ ಮಾಡ್ತಾ ಹೋದ್ರೆ ನಮಗೆಲ್ಲ ಆಶ್ಚರ್ಯ ಆಗತ್ತೆ. ಉದಾಹರಣೆಗೆ ಸಂಧಿ ಅಥವಾ ಕೀಲು ನೋವು ಯಾರಿಗಿಲ್ಲ? ನಾನು ಆಗ್ಲೇ ಹೇಳಿದೆ ಕುದುರೆಗೆ ಇದನ್ನು ಬಳಸ್ತಾರೆ, ಯಾಕಂದ್ರೆ ಕುದುರೆ ನೋಡಿ ಅದು ಮಲಗೋದಿಲ್ಲ, ಯಾವಾಗ್ಲೂ ನಿಂತ್ಕೊಂಡೇ ಇರುತ್ತೆ, ನಿಂತೇ ಇರುತ್ತೆ ಅಂದ್ರೆ ನಿಲ್ಬೇಕು ಅಂತ ಹೇಳಿದ್ರೆ 24 ಗಂಟೆ ಅದಕ್ಕೆ ಅದ್ರ ಕಾಲುಗಳು ಎಷ್ಟು ಗಟ್ಟಿ ಇರಬೇಕು. ಹಾಗಾಗಿನೇ ಈ ಒಂದು ಕಾಳನ್ನ ಕೀಲು ಸಂಬಂಧಿ ರೋಗಗಳಿಗೆ ಬಳಸ್ತಾರೆ, ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು, ಆ ಒಂದು ರೋಗಕ್ಕೆ ಹೆಚ್ಚಿಗೆ ಬಳಸ್ತಾರೆ. ಮತ್ತೆ ಹೊಟ್ಟೆಯಲ್ಲಿ ಜಂತು ಹುಳುಗಳಾದ್ರೆ ಅದ್ರ ನಿಯಂತ್ರಣಕ್ಕೆ ಬಳಸ್ತೀವಿ. ಮತ್ತೆ ಮೂಲವ್ಯಾಧಿ, ನಾನಾಗ್ಲೇ ಹೇಳಿದೆ ನಾರಿನಂಶ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಯಾವಾಗ ನಾವು ಜಾಸ್ತಿ ಸೇವನೆ ಮಾಡ್ತೀವಿ ಅಂತವರಲ್ಲಿ ನಾವು ಮೂಲವ್ಯಾಧಿಯನ್ನ ಕಡಿಮೆ ಪ್ರಮಾಣದಲ್ಲಿ ನೋಡಬಹುದು. ಹಾಗಾಗಿ ಇದು ಮೂಲವ್ಯಾಧಿ ರೋಗಕ್ಕೂ ಕೂಡ ಬಳಸಲ್ಪಡುವಂತ ಒಂದು ಕಾಳು. ಜೊತೆಗೆ ಮೂತ್ರ ಸಂಬಂಧಿ ರೋಗಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ. ಹಾಗೇನೆ ಇನ್ನೊಂದು ಇದ್ರದ್ದು ವಿಶೇಷತೆ ನಾವು ಕಾಣಬಹುದು, ಹಿಮಾಲಯ ಏನಿದೆ ಅಲ್ಲಿ ಇದನ್ನ ಹೆಚ್ಚಿಗೆ ಬಳಕೆ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಬಿಟ್ಟರೆ ಅತ್ಯಂತ ಹೆಚ್ಚಿಗೆ ಬಳಸುವಂತದ್ದು ಇದು ಹಿಮಾಲಯ ಭಾಗದಲ್ಲಿ, ತಪ್ಪಲಲ್ಲಿ. ಅಲ್ಲಿ ಯಾವಾಗ್ಲೂ ಚಳಿ ಇರುತ್ತೆ, ಅಂದ್ರೆ ಆ ಶೀತ ವಾತಾವರಣಕ್ಕೆ ನಮ್ಮ ದೇಹನ ಬೆಚ್ಚಗಿಡುವಂತ ಒಂದು ಆಹಾರ ಧಾನ್ಯ ನಮಗೆ ಬೇಕು. ಈ ಕಾಳಿನಲ್ಲಿ ದೇಹದ ಉಷ್ಣತೆಯನ್ನ ಕಾಪಾಡಲಿಕ್ಕೆ ಸಹಕಾರಿಯಾಗುವಂತ ಅಂಶಗಳು ಹೆಚ್ಚಿಗೆ ಇರೋದ್ರಿಂದ ಹಿಮಾಲಯ ಪ್ರದೇಶದಲ್ಲಿ ಇದನ್ನ ಹೆಚ್ಚಿಗೆ ಬಳಸ್ತಾರೆ. ಹಾಗೇನೆ ಈಗ ಸಣ್ಣ ಪುಟ್ಟದಂತ ಜ್ವರ ಇರ್ಬೋದು, ಶೀತಗಳಿರ್ಬೋದು, ಅವಕ್ಕೆ ಇದ್ರ ಕಷಾಯ ಮಾಡಿ ಕುಡಿಯೋದು ಬಹಳ ಒಳ್ಳೆಯದು ಅಂತ ತಿಳಿದು ಬಂದಿದೆ. ಇನ್ನೊಂದು ನಾವು ಇತ್ತೀಚೆಗೆ ನಮ್ಮನ್ನು ಬಾಧಿಸುತ್ತಿರುವಂತ ಒಂದು ಸಮಸ್ಯೆ ಏನಂದ್ರೆ ದೇಹದ ತೂಕ, ಒಬೆಸಿಟಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಬೊಜ್ಜು ಅಂತ ಹೇಳ್ತೀವಿ. ಈ ಪ್ರತಿಯೊಬ್ಬರಲ್ಲೂ ನಾವು ನೋಡಬಹುದು ಅದನ್ನ. ಆದ್ರೆ ಆ ಬೊಜ್ಜನ್ನ ಕಡಿಮೆ ಕಳಿಸ್ಲಿಕ್ಕೆ ನಾನು ಆಗ್ಲೇ ಹೇಳಿದೆ ಆಂಟಿ ನ್ಯೂಟ್ರಿಯಂಟ್ಸ್ ಅಂದ್ರೆ ಪೌಷ್ಟಿಕಾಂಶ ಅಲ್ಲದ್ದು ಅಂತ ಹೇಳಿದೆ. ಅದರಲ್ಲಿ ಫಿನಾಲ್ ಅನ್ನೋ ಒಂದು ಅಂಶ ಬರುತ್ತೆ, ಆದ್ರೆ ಈ ಫಿನಾಲ್ ಅಂಶನೇ ನಮಗೆ ದೇಹ ತೂಕನ ಕಡಿಮೆಗೊಳಿಸ್ಲಿಕ್ಕೆ ಸಹಕಾರಿಯಾಗುವಂಥದ್ದು ಅಂತ ಹೇಳಿ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಮತ್ತೆ ಇನ್ನೊಂದು ನಾವೆಲ್ಲರೂ ಹೇಳ್ತೀವಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ತೀರ್ಕೊಂಡ್ರು, ಅದರಲ್ಲಿ ಏನ್ ಮುಖ್ಯ ಅಂದ್ರೆ ಕೊಲೆಸ್ಟ್ರಾಲ್ ಅಂಶ, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತ ಹೇಳಿ. ಕೊಲೆಸ್ಟ್ರಾಲ್ ಕೆಟ್ಟದ್ದಲ್ಲ, ಅದರಲ್ಲಿ ಒಳ್ಳೇದು ಅಂತಿದೆ ಕೆಟ್ಟದ್ದು ಅಂತಿದೆ. ಆ ಕೆಟ್ಟದ್ರ ಪ್ರಮಾಣ ಜಾಸ್ತಿ ಆದಾಗ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದನ್ನು ನೋಡ್ತೀವಿ. ಹಾಗಾಗಿ ಈ ಒಂದು ಕಾಳು ಹುರುಳಿ ಕಾಳೇನಿದೆ, ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡುವಂಥದ್ದು, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಗುಣನ ಹೊಂದಿದೆ. ಮತ್ತೆ ಇತ್ತೀಚಿನ ಸಂಶೋಧನೆಗಳು ಏನಂತೇಳಿದ್ರೆ ಇದರಿಂದ ಎಣ್ಣೆ ತೆಗಿತಾ ಇದ್ದಾರೆ. ಎಣ್ಣೆ ತೆಗಿತಾ ಇದ್ದಾರೆ ತಿರುಳಿಂದ. ಎಣ್ಣೆ ತೆಗೆದು ಆ ಎಣ್ಣೆನ ಅಲ್ಸರ್ಗಳು, ಹೊಟ್ಟೆ ಹುಣ್ಣು ಅಂತ ಹೇಳ್ತೀವಿ, ಪೆಪ್ಟಿಕ್ ಅಲ್ಸರ್ ಅಂತ, ವಿಶೇಷವಾಗಿ ಪೆಪ್ಟಿಕ್ ಅಲ್ಸರ್ ಅಂತ ಒಂದು ಕರಿತೀವಿ, ಅದರ ಉಪಚಾರಕ್ಕೆ ಇದನ್ನು ಬಳಸೋದು ಇತ್ತೀಚೆಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಆಮೇಲೆ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ನೋಡಿದ್ವಿ ದ್ವಿದಳ ಧಾನ್ಯಗಳನ್ನ ಜಾಸ್ತಿ ಬಳಕೆ ಆಗ್ಬಿಟ್ರೆ ಹೊಟ್ಟೆ ಭಾರ ಅನ್ಸುತ್ತೆ, ಬೇಗ ಜೀರ್ಣ ಆಗೋದಿಲ್ಲ, ಗ್ಯಾಸ್ ಆಗಿದೆ ಅಥವಾ ವಾಯು ಆಗಿದೆ ಅಂತ ಹೇಳ್ತೀವಿ. ಆದ್ರೆ ಹುರುಳೆಕಾಳಲ್ಲಿ ವಿಶೇಷ ಇರೋದೇ ಇದರಲ್ಲಿ, ಹೊಟ್ಟೆಗೆ ಹೊರೆ ಆಗದೆ ಇರುವಂತ ಒಂದು ಗುಣ ಹೊಂದಿದೆ, ಮತ್ತೆ ಗ್ಯಾಸ್ ಆಗಲ್ಲ ಇದರಲ್ಲಿ, ಹೊಟ್ಟೆಯಲ್ಲಿ ವಾಯು ತುಂಬಿಕೊಳ್ಳಲ್ಲ, ಹಾಗಾಗಿನೇ ಇದು ವಿಶೇಷ ಕಾಳು ಅಂತ ನಾವು ಪರಿಗಣಿಸಬಹುದು. ಮತ್ತೆ ಸಾಮಾನ್ಯ ಮಹಿಳೆಯರಲ್ಲಿ ನೋಡಿ, ಮುಟ್ ನಿಂತ ತಕ್ಷಣನೇ ಹಲವಾರು ತೊಂದರೆಗಳು ಅನುಭವಿಸ್ತಾರೆ. ಒಂದು ಉದ್ವೇಗಕ್ಕೆ ಒಳಗಾಗ್ತಾರೆ, ಸುಮ್ ಸುಮ್ನೆ ಭಯ ಬೀಳ್ತಾರೆ, ಮತ್ತೆ ಸಂಧಿ ನೋವು ಅವ್ರನ್ನ ತುಂಬಾ ಬಾಧಿಸುತ್ತೆ. ಬಿಸಿ ದೇಹ ಪ್ರಕೃತಿ ಅಂತಾರೆ. ಹಾ, ಬಿಸಿ ದೇಹ, ಹೌದು ಹೌದು. ಹಾಗಾಗಿ ಎಲ್ಲ ತೊಂದರೆಗಳನ್ನ ಕಡಿಮೆ ಮಾಡುವಲ್ಲಿ ಹುರುಳಿಕಾಳು ತನ್ನದೇ ಆದ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಜಾಸ್ತಿ ಇರೋದ್ರಿಂದ ಮೂಳೆಗಳು ಗಟ್ಟಿ ಆಗೋ ತರ ನೋಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ವಿಶೇಷವಾಗಿ ಬಳಕೆ ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆ. ಮತ್ತೆ ನಮ್ಮಲ್ಲಿ ಒಂದು ಸಂಶೋಧನೆ ನಡೀತು, ಒಂದು 4-5 ವರ್ಷಗಳಿಂದ ಮಾಡ್ತಾ ಇದ್ವಿ, ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಇರುವಂತಹ ಆಹಾರ ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬಂದಿದ್ದೇನಂತ ಹೇಳಿದ್ರೆ, ಮೂತ್ರಕೋಶದ ಕಲ್ಲುಗಳನ್ನ ನಾವು ನೋಡ್ತೀವಿ. ಈ ಮೂತ್ರಕೋಶದ ಕಲ್ಲುಗಳನ್ನ ಕರಗಿಸುವಂತ ಗುಣ ಈ ಹುರುಳಿಯ ರಸ ಏನಿದೆ, ಕಟ್ ಅಂತ ಕರಿತೀವಿ, ಆ ಕಟ್ಟಿನಲ್ಲಿ ಇರೋದನ್ನ ನಾವು ನೋಡಿದೀವಿ. ಇದನ್ನ ನಾವು ಇಲಿಗಳ ಮೇಲೆ ಪ್ರಯೋಗ ಮಾಡಿದೀವಿ, ಆಮೇಲೆ ಮನುಷ್ಯರ ಮೇಲೆ ಕೂಡ ಪ್ರಯೋಗ ಮಾಡಿದಾಗ ಇದು ಕಂಡು ಬಂದಿದ್ದೇನೆಂದ್ರೆ ಆ ಕಲ್ಲುಗಳನ್ನ ಕರಗಿಸುತ್ತೆ. ಒಂದು ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಕಲ್ಲುಗಳು ಆಗದೆ ಇರೋ ತರ ನೋಡ್ಕೊಳ್ಳುವಂತ ಗುಣ ಕೂಡ ಇದಕ್ಕಿದೆ. ಅಂದ್ರೆ ಆ ಸಮಸ್ಯೆಯಿಂದ ಬಳಲ್ತಾ ಇರೋ ಸ್ವಲ್ಪ ಕಟ್ಟು ಸೇವಿಸೋದು ಒಳ್ಳೇದು, ಒಳ್ಳೇದು. ಹಾಗಾಗಿ ನೋಡಿ, ನಮ್ಮ ಹಿರಿಯರೆಲ್ಲ ಮಾಡಿದ್ದೇನಂತ ಹೇಳಿದ್ರೆ ಅವ್ರಿಗೆ ಈ ಪ್ರಾಮುಖ್ಯತೆ ಗೊತ್ತಿತ್ತೋ ಗೊತ್ತಿಲ್ವೋ, ಆದ್ರೆ ಹುರುಳಿಕಾಳನ್ನ ಬಳಕೆ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅನ್ನೋದನ್ನ ಮಾತ್ರ ಅವ್ರು ತಿಳ್ಕೊಂಡಿದ್ರು. ಹಾಗಾಗಿ ಹುರುಳಿ ಕಟ್ಟನ್ ಮಾಡಿದ್ರೆ 3-5 ದಿವಸ ಅವ್ರು ಬಳಕೆ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ರು. ಯಾವತ್ತೂ ಅವ್ರು ಅದನ್ನ ಕಟ್ಟುವನ್ನ ಬಿಸಾಡಿದ್ದನ್ನ ನಾವು ನೋಡ್ಲಿಲ್ಲ, ಚಲ್ತಿರ್ಲಿಲ್ಲ ಅವರು. ಮತ್ತೆ ಇದನ್ನ ಒಂದ್ ರೀತಿ ನಮ್ಮ ಜೀರ್ಣಾಂಗಕ್ಕೂ ಏನಾದ್ರು ಅನುಕೂಲ ಆಗುವ ರೀತಿಯಲ್ಲಿ ಬಳಸ್ಕೋಬಹುದು. ಖಂಡಿತವಾಗಿನೂ ಇದರಲ್ಲಿ ನಾನು ಹೇಳ್ತೀನಲ್ಲ, ಇದಕ್ಕೆ ವಂಡರ್ ಲೆಗ್ಯೂಮ್ ಅಂತ ಹೆಸರು ಬರ್ತಾ ಇದೆ. ಅಂದ್ರೆ ವಿಶೇಷತೆ, ಅದ್ಭುತ ಕಾಳು ಅನ್ನೋ, ಹೌದು, ದ್ವಿದಳ ಧಾನ್ಯ ಅಂತ ಕರೆಯೋ ಕಡೆ ಇದ್ರ ಇದು ಪ್ರಸಿದ್ಧಿ ಪಡ್ಕೊಳ್ತಾ ಇದೆ. ಈಗ ನಮ್ಮಲ್ಲಿ ಈಗೇನಂತ ಹೇಳಿದ್ರೆ, ರೋಗ ನಿರೋಧಕ ಶಕ್ತಿನ ವೃದ್ಧಿ ಮಾಡಬೇಕು, ರೋಗಗಳು ಬರದೇ ಇರೋ ತರ ತಡೆಯುವಂತ ಗುಣಮಟ್ಟ ಅಥವಾ ಗುಣಮಟ್ಟದ ಆಹಾರನ ನಾವು ಸೇವಿಸಬೇಕು. ಆ ನಿಟ್ಟಿನಲ್ಲಿ ಈ ಕಾಳು ಒಂದು ಅತ್ಯುತ್ತಮ ಕಾಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಒಂದು ಗುಣ ಇದೆ, ಆಂಟಿಬಯೋಟಿಕ್ ಪ್ರಾಪರ್ಟಿ ಅಂತ ಕರಿತೀವಿ, ಅವೆರಡೂ ಅಂಶ ಇದೆ. ಈ ಆಂಟಿ ಆಕ್ಸಿಡೆಂಟ್ಗಳ ಗುಣ ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳು ಉತ್ಪತ್ತಿ ಆಗ್ತಾ ಇರ್ತಾವೋ, ಅದನ್ನ ಉತ್ಪತ್ತಿ ಆದ ಹಾಗೆ ಅದನ್ನ ಕಡಿಮೆ ಮಾಡ್ತಾ ಬರ್ತದೆ, ತಟಸ್ಥಗೊಳಿಸುತ್ತೆ. ಅದು ಆಂಟಿಬಯೋಟಿಕ್ ಪ್ರಾಪರ್ಟಿ ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಆದಾಗ ಏನಾಗುತ್ತೆ, ಈ ವಿಷಕಾರಿ ಪದಾರ್ಥಗಳು ಕಡಿಮೆ ಆಗುತ್ತೆ. ವಿಷಕಾರಿ ಪದಾರ್ಥಗಳು ಕಡಿಮೆ ಆದಾಗ ರೋಗ ನಿರೋಧಕ ಶಕ್ತಿ ತನ್ನಿಂತಾನೆ ಜಾಸ್ತಿ ಆಗತ್ತೆ. ಹಾಗಾಗಿನೇ ಹುರುಳಿ ಕಾಳನ್ನ ಒಂದು ನೈಸರ್ಗಿಕ ಟಾನಿಕ್ ಅಂತಾನು ಕೂಡ ಇವತ್ತು ಕರಿತಾ ಇದೀವಿ ನಾವು. ಇಷ್ಟೆಲ್ಲ ಉತ್ತಮವಾದ ಗುಣಗಳನ್ನ ಹುರುಳಿ ಹೊಂದಿದೆ ಅಂತ ನಾವು ತಿಳ್ಕೊಂಡ್ವಿ. ಇನ್ನ ಹುರುಳಿ ಸೇವನೆಯಿಂದ ಏನಾದರೂ ತೊಂದರೆಗಳಿದಾವೆ? ಹುರುಳಿ ಸೇವನೆಯಿಂದ ಏನಂತ ಹೇಳಿದ್ರೆ, ಗರ್ಭಿಣಿ ಮಹಿಳೆಯರು ಮತ್ತೆ ಟಿಬಿ ಕಾಯಿಲೆ ಇರೋರಿಗೆ ಸ್ವಲ್ಪ ಇದನ್ನ ಜೀರ್ಣಿಸಿಕೊಳ್ಳೋದು ಕಷ್ಟ ಆಗತ್ತೆ, ಗಡಸು ಆಹಾರ. ಹಾಗಾಗಿ ಅವರಿಬ್ಬರು ಅಂದ್ರೆ ಅವರಿಗೆ ಮೂಳೆ ಸಂಬಂಧಿತ ತೊಂದರೆ ಇದ್ರೆ ಇದನ್ನ ಅಲ್ಪ ಪ್ರಮಾಣದಲ್ಲಿ ಬಳಸಬಹುದು, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಬಳಸದೇ ಇರೋದು ಒಳ್ಳೇದು. ಇದನ್ನ ವಯಸ್ಸಾದವ್ರಿಗೂ ಸ್ವಲ್ಪ ಕಷ್ಟ ಆಗ್ಬಹುದು. ವಯಸ್ಸಾದವ್ರಿಗೆ ಏನಿಲ್ಲ, ಇದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದರ ರಸನ ಕುಡಿಯೋದ್ರಿಂದ ಯಾವುದೇ ತರ ತೊಂದರೆ ಇಲ್ಲ. ಮತ್ತೆ ಟಿಬಿ ಕಾಯಿಲೆ ಇರೋರು ಇದನ್ನ ಪೂರ್ಣವಾಗಿ ತ್ಯಜಿಸಿದ್ರೆ ಒಳ್ಳೇದು. ಇದನ್ನ ಅವ್ರಿಗೆ ಅಷ್ಟು ಇದು ಅನುಕೂಲ ಸೂಕ್ತ ಅಲ್ಲ ಅಂತ ಹೇಳ್ಬಹುದು. ಇನ್ನು ಇದ್ರ ಬಗ್ಗೆ ಏನಾದರೂ ಮುಂದುವರೆದ ಸಂಶೋಧನೆಗಳು ನಡೆದಿದ್ದಾವೆ? ಖಂಡಿತವಾಗಿನೂ, ಭಾರತೀಯ ಕೆಮಿಕಲ್ ಟೆಕ್ನಾಲಜಿ ಅನ್ನೋ ಒಂದು ಸಂಸ್ಥೆ ಇದೆ, ಅಲ್ಲಿ ವಿಜ್ಞಾನಿಗಳು ನಡೆಸಿದ ಒಂದು ಅಧ್ಯಯನ ಅಂತ ಹೇಳಿದ್ರೆ, ಹುರುಳಿ ಕಾಳನ್ನ ಇಡಿಯಾಗಿ ಬಳಸೋದು ಮತ್ತೆ ಮೊಳಕೆ ಬರೆಸಿ ಬಳಸಿದಾಗ ಏನೇನು ಪ್ರಯೋಜನ ನಮ್ಮ ದೇಹಕ್ಕೆ ಆಗತ್ತೆ ಅಂತ ಹೋಲಿಕೆ ಮಾಡಿ ನೋಡಿದ್ದಾರೆ. ಇದರಲ್ಲಿರುವಂತ ಒಂದು ಆಂಟಿ ಆಕ್ಸಿಡೆಂಟ್ ಗುಣಗಳೇನಿದಾವೆ, ಅದು ಮುಖ್ಯವಾಗಿ ಇಡೀ ಕಾಳನ್ನ ಬಳಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದ್ದು, ಕಾಳನ್ನು ಮೊಳಕೆ ಬರೆಸಿದಾಗ ಅದ್ರ ಪ್ರಮಾಣ ಕಡಿಮೆ ಆಗಿರೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಈ ಬೀಜದಲ್ಲಿರುವಂತ ಸಿಪ್ಪೆ ಏನಿದೆ, ಸಿಪ್ಪೆಯಲ್ಲಿನೇ ಇದು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಗೊಂಡಿದೆ. ಒಂದು ಎರಡನೇದು ಏನಂತ ಹೇಳಿದ್ರೆ, ಇದರಲ್ಲಿ ಹೈಪರ್ಗ್ಲೈಸಮಿಕ್ ಅಂಶ ಅಂದ್ರೆ ನಮ್ಮ ರಕ್ತದಲ್ಲಿರುವಂತ ಸಕ್ಕರೆ ಅಂಶ ಹೆಚ್ಚಿಗೆ ಆಗದೇನೆ ನಿಧಾನಕ್ಕೆ ದೇಹಕ್ಕೆ ದೊರಕೋತರ ನೋಡುವಂತ ಒಂದು ಗುಣ. ಹಾಗಾಗಿ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಒಳ್ಳೆ ಆಹಾರ. ಒಂದು ಎರಡನೇದ್ದು ಏನಂತ ಹೇಳಿದ್ರೆ, ಇಲ್ಲಿ ಗಮನಿಸ್ಬೇಕಂತ ಇನ್ನೊಂದು ವಿಶೇಷ ಅಂಶ ಏನಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ವಿ ನಾವು, ಅಂದ್ರೆ ನಮಗೆ ಅದು ಸುಲಭವಾಗಿ ಸಿಗಬಾರ್ದು. ನಿಧಾನಕ್ಕೆ ಪಚನ ಆದಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಸಕ್ಕರೆ ಬೇಗ ಬಿಡುಗಡೆ ಆಗೋದಿಲ್ಲ, ಆಮೇಲೆ ನಮಗೆ ಬೇಗ ಹಸಿವೆನೂ ಅನಿಸೋದಿಲ್ಲ. ಆ ಕಾರಣದಿಂದ ಕೂಡ ಈ ಹುರುಳಿ ಕಾಳು ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ, ಮಧುಮೇಹಿಗಳಿಗೆ ಬಹಳ ಸೂಕ್ತವಾದಂತಹ ಆಹಾರ ಅಂತ ಹೇಳಿ ಇದು ದೃಢಪಟ್ಟಿದೆ, ಸಂಶೋಧನೆಗಳಿಂದ ಖಚಿತಪಡಿಸಿದ್ದಾರೆ. ಈ ಒಂದು ಹುರುಳಿ ಕಾಳನ್ನ ನಾವು ಹೇಗೆ ಬಳಸ್ಕೋಬಹುದು ಅಂತ? ಹುರುಳಿ ಕಾಳನ್ನ ನಾವು ಇಡಿಯಾಗಿ ಹಸಿ ಇರುವಂತ ಕಾಳನ್ನ ಬಳಕೆ ಮಾಡ್ಕೋಬಹುದು. ಅಂದ್ರೆ ಬೆಳೆಯೋ ಹಂತದಲ್ಲಿ ಏನಿರುತ್ತಲ್ಲ ಎಳೆ ಕಾಳುಗಳು, ಅದನ್ನ ಬಳಕೆ ಮಾಡಬಹುದು. ಹಾಗೆ ಇದನ್ನ ಹುರಿದು ಬಳಕೆ ಮಾಡಿದ್ರೆ ಬಹಳ ಒಳ್ಳೆಯದು. ಹುರಿದು ಇಡೀ ಕಾಳನ್ನ ಬಳಕೆ ಮಾಡಬಹುದು, ಬೇಳೆ ಮಾಡಿ ಬಳಕೆ ಮಾಡ್ಕೊಳ್ಬಹುದು, ಹಿಟ್ಟನ್ನ ಮಾಡಿ ಬಳಕೆ ಮಾಡಬಹುದು. ಮತ್ತೆ ಹಸಿ ಹುರುಳಿ ಬೇಳೆಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ. ಅಂದ್ರೆ ನೀರಲ್ಲಿ ನೆನೆಸಿ ಒಂದು ಹಂತದ ಸಂಸ್ಕರಣೆ ಮಾಡಿ ಬೇಳೆ ಮಾಡಿರ್ತಾರೆ, ಆ ಬೇಳೆನ ಬಳಕೆ ಮಾಡ್ಕೋಬಹುದು. ಮತ್ತೆ ಬೇಯಿಸಿದ ನೀರನ್ನ ವಿಶೇಷವಾಗಿ ಬಳಕೆ ಮಾಡ್ಕೊಳ್ಬಹುದು. ಹಾಗೇನೆ ಮೊಳಕೆ ಕಟ್ಟಿ ಕೂಡ ಬಳಕೆ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇದೆ. ಇನ್ನು ಬಳಕೆಯ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನೋಡಿ, ಇದು ಕರ್ನಾಟಕದ ಆಹಾರ ಅಂತೇಳಿ ಎಲ್ಲಾ ಕಡೆ ಪ್ರಸಿದ್ಧಿಯಾಗಿದೆ. ಈಗ ನಮ್ಮ ದೇಶದಲ್ಲೇ ಅಲ್ಲ, ಇದು ಬೇರೆ ದೇಶಗಳಿಗೂ ಕೂಡ ತನ್ನನ್ನು ತಾನು ತಗೊಂಡು ಹೋಗ್ತಾ ಇದೆ ಈ ಕಾಳು. ಯಾಕಂದ್ರೆ ಇದರಲ್ಲಿರುವಂತ ಒಂದು ಪೌಷ್ಟಿಕಾಂಶಗಳು ಮತ್ತೆ ರೋಗ ನಿಯಂತ್ರಣದಲ್ಲಿ ಮತ್ತೆ ರೋಗಗಳು ಬರದಂತೆ ತಡೆಯುವಲ್ಲಿ ಇದರಲ್ಲಿರುವಂತ ವಿಶೇಷ ಗುಣದಿಂದಾಗಿ ಇವತ್ತು ಇದು ಪ್ರಸಿದ್ಧಿಗೆ ಬರ್ತಾ ಇದೆ. ಕರ್ನಾಟಕ, ತಮಿಳ್ನಾಡು, ಆಂಧ್ರಪ್ರದೇಶದಲ್ಲಿ ಇದನ್ನ ಹೆಚ್ಚಿಗೆ ಬಳಸ್ತಾರೆ, ವಿಶೇಷವಾಗಿ ಹಿಮಾಲಯದಲ್ಲಿ ಕೂಡ ಇದನ್ನ ಹೆಚ್ಚಿಗೆ ಬಳಸ್ತಾರೆ. ಮತ್ತೆ ಇದರಿಂದ ಏನೆಲ್ಲ ಪದಾರ್ಥಗಳು ನಾವು ಮಾಡಬಹುದು ಅಂತ ಹೇಳಿದ್ರೆ, ಒಂದು ರಾಸ್ ಎಂಬ ಸಾಂಬಾರನ್ನು ಮಾಡ್ತಾರೆ ಅವರು. ನಾವೇನು ಮಸೊಪ್ಪು ಅಂತ ಏನ್ ಮಾಡ್ತೀವಿ ಅದೇ ತರ ಸಾಂಬಾರ್ಗಳನ್ನ ಮಾಡ್ತಾರೆ. ಮತ್ತೆ ಮೂಲಂಗಿ ಸೊಪ್ಪಿನ ಜೊತೆ ಇದು ಕಾಳನ್ನ ಹೆಚ್ಚಿಗೆ ಬಳಸೋದನ್ನ ನಾವು ಉತ್ತರ ಭಾರತದಲ್ಲಿ ನೋಡ್ತೀವಿ, ನಮ್ಮ ದಕ್ಷಿಣ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ. ಮತ್ತೆ ವಿವಿಧ ಸಾಂಬಾರ್ಗಳು ಮಾಡಬಹುದು, ರಸಂಗಳು ಮಾಡಬಹುದು, ಗ್ರೇವಿ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಕೊಳ್ಬಹುದು, ಮತ್ತೆ ಫ್ರೈಗಳು ಮಾಡ್ಕೊಳ್ಬಹುದು. ಇವತ್ತು ನಮ್ಮ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಏನು ನಾವು ನಾರ್ತ್ ಇಂಡಿಯನ್ ಅಥವಾ ಉತ್ತರ ಭಾರತದ ಅಡಿಗೆಗಳಂತ ಏನ್ ಹೇಳ್ತೀವಿ ಅದೇ ತರ ಇದರಿಂದ ವಿಶೇಷವಾದ ತಿಂಡಿಗಳು ಮಾಡ್ಕೊಳ್ಬಹುದು. ಚಟ್ನಿ ಪುಡಿಗಳು ಮಾಡಬಹುದು, ಚಟ್ನಿಗಳು ಮಾಡಬಹುದು, ಮತ್ತೆ ಕೂಟಗಳು ಮಾಡ್ಕೋಬಹುದು, ಇದ್ರ ಪಾನಕ ಮಾಡ್ಕೊಳ್ಬಹುದು ನಾವು. ದೋಸೆ ಇಡ್ಲಿ ಅಂದ್ರೆ ಹುದುಗಿಸಿ ಹುಳಿ ಬರ್ಸಿರುವಂತ ಆಹಾರ ಪದಾರ್ಥಗಳನ್ನ ನಾವು ಮಾಡ್ಕೋಬಹುದು. ಹಾಗೆ ಕರಿದ ಪದಾರ್ಥಗಳನ್ನ ಮಾಡಬಹುದು, ಇದರಲ್ಲಿ ಹಿಟ್ಟಿನಿಂದ ಸಿಹಿ ಪದಾರ್ಥಗಳನ್ನ ಮಾಡ್ಕೊಳ್ಬಹುದು, ಹಲ್ವಾಗಳು, ಪಾಯಸಗಳು ಮಾಡ್ಕೊಳ್ಬಹುದು, ಸೂಪ್ಗಳು ಮಾಡ್ಕೊಳ್ಬಹುದು, ಆಮೇಲೆ ಸಲಾಡ್ಗಳನ್ನ ಮಾಡ್ಕೊಳ್ಬಹುದು ನಾವು. ಅಂದ್ರೆ ಬೇರೆ ಬೇರೆ ಆಸಕ್ತಿ ಇರೋರಿಗೆ, ಬೇರೆ ಬೇರೆ ವಯೋಮಾನದವರಿಗೆ ಹೊಂದಿಕೆಯಾಗುವಂತ ಎಲ್ಲಾ ತರದ ಪದಾರ್ಥಗಳು ನಾವು ಮಾಡ್ಕೊಳ್ಬಹುದು. ಮತ್ತೆ ಸಂಜೆ ಹೊತ್ತಲ್ಲಿ ಚಾಟ್ಸ್ಗಳು ಬೇಕು, ಇವತ್ತು ಕುರುಕುಲು ತಿಂಡಿಗಳು ನಮಗೆ ಬೇಕು. ಹಾಗಾಗಿ ಇವತ್ತು ಇದ್ರ ಉಸುಳಿ ಮತ್ತೆ ಹುರುಳಿಯಿಂದ ಮಾಡಿದಂತ ಕರಿದ ಚಾಟ್ಸ್ಗಳು ಇವತ್ತು ಪ್ರಸಿದ್ಧಿಗೆ ಬರ್ತಾ ಇದಾವೆ. ನೈಸರ್ಗಿಕ ಆಹಾರ, ಹಾಗಾಗಿ ಇದನ್ನ ಒಂದು ಶಕ್ತಿ ವರ್ಧಕ ಆಹಾರ ಅಂತ ಕೂಡ ಇದನ್ನ ಬಳಕೆ ಮಾಡೋದನ್ನ ನಾವು ಇವತ್ತು ನೋಡಬಹುದು ಸರ್. ನಾವು ನೋಡ್ಕೊಂಡ್ರೆ ಇದು ಬಹಳ ಸಾಮಾನ್ಯವಾದ ಒಂದು ದ್ವಿದಳ ಧಾನ್ಯ ಅಂತ ಅನ್ಸುತ್ತೆ ನಮಗೆ. ಹೌದು, ಆದ್ರೆ ತಾವು ತಿಳಿಸಿದ್ ನೋಡಿದ್ರೆ ಇದರಲ್ಲಿ ಇಷ್ಟೆಲ್ಲ ಉತ್ತಮವಾದ ಅಂಶಗಳಿದಾವೆ. ಹಾಗಾಗಿ ರೈತ ಬಾಂಧವರು, ರೈತ ಮಹಿಳೆಯರು ಮತ್ತೆ ಬೇರೆ ಜನರು ಕೂಡ ಇದರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸುವಂತ ಅವಶ್ಯಕತೆ ಇದೆ. ಇದು ರೈತ ಬಾಂಧವರು ಅಂತ ಅಷ್ಟೇ ಹೇಳಲಿಕ್ಕಾಗೋದಿಲ್ಲ ಸರ್, ಯಾಕಂದ್ರೆ ಅವರು ಬೆಳೆಯುವವರು. ಇವತ್ತು ವಿಜ್ಞಾನಿಗಳು ಕೆಲಸ ಮಾಡಬೇಕಾಗಿದೆ, ಮತ್ತೆ ಮಾಧ್ಯಮದವರು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಒಂದು ಪ್ರವರ್ಧಮಾನಕ್ಕೆ ಬರಬೇಕು, ಎಲ್ಲರೂ ಇದನ್ನು ಬಳಸಬೇಕು ಅಂದ್ರೆ ಜನರಲ್ಲಿ ತಿಳುವಳಿಕೆನ ನಾವು ಮೂಡಿಸ್ಬೇಕು. ಅದರಲ್ಲಿ ವಿಶೇಷವಾಗಿ ದುಡಿಯುವಂತ ಜನರಲ್ಲಿ ನಾವು ತಿಳುವಳಿಕೆಯನ್ನ ಮೂಡಿಸ್ಬೇಕು ನಾವು, ಯಾಕಂದ್ರೆ ಕೊಂಡುಕೊಳ್ಳೋ ಶಕ್ತಿ ಅವ್ರಿಗೆ ಜಾಸ್ತಿ ಇರುತ್ತೆ. ಹೌದು ಹೌದು, ಹಾಗಾಗಿ ನಾವು ಬಳಕೆ ಜಾಸ್ತಿ ಮಾಡಿದಷ್ಟು ಬೆಳೆಯೋರು ಕೂಡ ಜಾಸ್ತಿ ಆಗ್ತಾರೆ, ಅದಕ್ಕೆ ಸಂಶೋಧನೆ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇದಕ್ಕೊಂದು ಒಳ್ಳೆ ಬೆಲೆ ತಂದ್ಕೊಡ್ಬೇಕು ಅಂದ್ರೆ ಎಲ್ಲರ ಶ್ರಮನು ಇದ್ರ ಹಿಂದೆ ಬೇಕಾಗತ್ತೆ. ತುಂಬಾ ಸಂತೋಷ ಡಾಕ್ಟರ್ ಉಷಾ ರವೀಂದ್ರ ಅವರೇ, ತಾವಿದ್ದವರೆಗೂ ಈ ಹುರುಳಿ ಕಾಳಿನ ಪೌಷ್ಟಿಕತೆ ಮತ್ತು ಅದರ ಬಳಕೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹುರುಳಿ ಕಾಳಿನ ಪೌಷ್ಟಿಕತೆ ಮತ್ತು ಬಳಕೆ ಈ ಕುರಿತು ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳುವ ಬೆರ್ರಿ ಬೋರರ್ ನಿಯಂತ್ರಣ ಕುರಿತು ಕೃಷಿ ಮಾಹಿತಿ. ಕಾಫಿಯನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಟಗಳಲ್ಲಿ ಕಾಫಿ ಕಾಯಿ ಕೊರಕ ಅಥವಾ ಬೆರ್ರಿ ಬೋರರ್ ಬಹಳ ಮುಖ್ಯವಾದಂಥದ್ದು. ಪ್ರೌಢ ಕಾಫಿ ಕೊರಕ ಕೀಟ ಕಪ್ಪು ಬಣ್ಣವನ್ನು ಹೊಂದಿರುತ್ತೆ, ಸುಮಾರು 1.5 mm ಉದ್ದ ಇರುತ್ತೆ. ಇದು ಎಳೆ ಕಾಯಿಗಳೇ ಅಲ್ಲದೆ ಬೆಳೀತಾ ಇರುವಂಥ ಕಾಯಿಗಳನ್ನು ಮತ್ತು ಹಣ್ಣುಗಳನ್ನು ಕೂಡ ಅದರ ನಾಭಿ ಭಾಗದಲ್ಲಿ ಕೊರೆದು ಒಳಗಡೆ ಸೇರಿಕೊಳ್ಳುತ್ತೆ. ಹೆಣ್ಣು ಕೀಟ ಒಳಗಡೆ ಸೇರಿದಂಥ ಬೀಜದಲ್ಲಿ

ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಅಯ್ಯಂಗೇರಿ ಗ್ರಾಮತ್ರ ಬೋಳಿಯಾಡಿರ ಎಂ ಮಂದಣ್ಣ ದಾದಾ ಆಯಂಗ ಇಂದು ಪೊಲಕ ಮರಣಪಟ್ಟಿತ್ತು. ಅಳುವತ್ತಂಜೆ ಬೈಯತ್ರ ಬೋಳಿಯಾಡಿರ ಎಂ ಮಂದಣ್ಣ ದಾದಾ ಆಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ದಂಡಗಂಟೆಗೆ ಒಕ್ಕತೂಟಗಳತ್ತು ನೆನಪ. ಕುಂಜಿಲ ಗ್ರಾಮದ ನಿವಾಸಿ ಚಿತ್ರ ಬಾನು ಅವರ ಪತ್ನಿ ವಿದ್ಯಾ ಅವರು ತಮ್ಮ 55ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ವಿದ್ಯಾ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸಣ್ಣ ಪುಲಿಕೋಟು ಗ್ರಾಮದ ಪಟ್ಟೆ ಅಮೆ ಆನಂದ ಅವರ ಧರ್ಮಪತ್ನಿ ಜಾಜಮ್ಮ ಜಾಜಿ ಅವರು ತಮ್ಮ 74ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿರುತ್ತಾರೆ. ಜಾಜಮ್ಮ ಜಾಜಿ ಇವರ ಅಂತ್ಯಕ್ರಿಯೆ ನಾಳೆ ಪಾಲೂರಿನಲ್ಲಿರುವ ಅವರ ಮಗನಾದ ಲೋಕೇಶ್ ಅವರ ಮನೆಯಲ್ಲಿ ನಡೆಯಲಿದೆ. ಮಕ್ಕಂದೂರು ಜತ್ತಪ್ಪ ಪೂಜಾರಿ ಅವರ ತಮ್ಮನಾದ ಬ್ಯಾಂಕ್ ನಿವೃತ್ತ ಉದ್ಯೋಗಿ ರಾಜ ಇವರು ಇಂದು ಮಧ್ಯಾಹ್ನ ನಿಧನರಾಗಿರುತ್ತಾರೆ. ಮಡಿಕೇರಿ ಆರ್ಟಿಒ ಬಳಿ ವಾಸವಿದ್ದ ರಾಜ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:30 ಒಳಗೆ ನಂದಿಮೊಟ್ಟೆ ಗೋಶಾಲೆ ಬಳಿಯ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಬೆಂಗಳೂರು ಬಸವನಗುಡಿಲು ವಾಸೆಂಜ ಪೌತಿ ಮೊಣ್ಣಯ್ಯ ಅಯ್ಯಂಡಮ್ಮೋವು ಕುಟ್ಟಂಡ ಎಂ ಚಂಗಪ್ಪ ಸನ್ನಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. 77 ಬಯತ್ರ ಕುಟ್ಟಂಡ ಎಂ ಚಂಗಪ್ಪ ಸನ್ನಿ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ದಂಡು ಗಂಟೆಗೆ ಬೆಂಗಳೂರು ಬನಶಂಕರಿ ಕ್ರಿಮಿಟೋರಿಯಂಲು ನಡಪ. ಮೂಲತ ಬಿರುನಾಣಿ ಕಳಕೂರು ಗ್ರಾಮತ್ರ ಇಕ್ಕ ಬೆಂಗಳೂರು ವಿದ್ಯಾರಣ್ಯಪುರತ್ ವಾಸೆಂಜ ಕಳಕಂಡ ಟಿ ಗಣಪತಿ ಆಯಂಗ ಇಂದು ಮರಣಪಟ್ಟಿತ್ತು. 64 ಬೈಯತ್ರ ಕಳಕಂಡ ಟಿ ಗಣಪತಿ ಆಯಂಡ ಕಿರಿ ಕಾರ್ಯ ನಾಳೆ ಮಜ್ಜಣ 1 ಗಂಟೆಗೆ ಬೆಂಗಳೂರು ಹೆಬ್ಬಾಳ ಕ್ರಿಮಿಟೋರಿಯಂಲು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮರಗೋಡು ಗ್ರಾಮದ ವಿವೇಕಾನಂದ ಯುವಕ ಸಂಘ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಕೂಡುಕೂಟಲ್ಲಿ ಕೈಲ್ಮೂರ್ತ ಹಬ್ಬದ ಬಗೆಯಲ್ಲಿ 54ನೇ ವರ್ಷದ ಗ್ರಾಮಾಂತರ ಆಟೋಟ ಪೈಪೋಟಿ ಏರ್ಪಾಡಾಯಿತು. ಸೆಪ್ಟೆಂಬರ್ 3 ತಾರೀಕು ಮರಗೋಡು ಸರಕಾರಿ ಪ್ರಾಥಮಿಕ ಶಾಲೆನ ಅಂಗಳಲ್ಲಿ ಹೊತ್ತಾರೆ 9:30 ಆಟೋಟ ಪೈಪೋಟಿ ಶುರುವಾಗಿದ್ದು ಕಟ್ಟೆಮಾಡ್ನ ನಿವೃತ್ತ ಯೋಧ ಹನಿ ಸೋಮಯ್ಯನವು ಕಾರ್ಯಕ್ರಮನ ಉದ್ಘಾಟನೆ ಮಾಡುವೆ. ಹಿಂಬತ್ತು 4 ನಡೆಯಕಿರುವ ಸಮಾರೋಪ ಜಂಬರಲ್ಲಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಶುಭಾ ರಾಜೇಶ್ ಪುಳಕಂಡನವು ಅಧ್ಯಕ್ಷತೆ ವಹಿಸಿಕಿದ್ದು ಮುಖ್ಯ ನೆಂಟರಾಗಿ ಚರ್ಮಂಡ ಮುನ್ನಪ್ಪ, ಮುಕ್ಕಾಟಿ ಚಿದಂಬರ, ಪಿಟಿ ನಂದಕುಮಾರ್ ಸೇರಿದಂಗೆ ಗಣ್ಯರು ಭಾಗವಹಿಸುವಂತ ಗೊತ್ತಾಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11 ಕರಿಕೆ ಗ್ರಾಮದ ವಿಎಸ್ಎಸ್ಎನ್ ಸಭಾಬಾಡಿಲಿ ಜನಸ್ಪಂದನಾ ಕಾರ್ಯಕ್ರಮ ನಡೆಯಕೊಟ್ಟು ಅಂತ ಮಡಿಕೇರಿ ತಹಶೀಲ್ದಾರ್ ಶ್ರೀಧರನವು ತಿಳಿಸಿಯೋಳು. ಜಿಲ್ಲೆಯಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನ ಮೆರವಣಿಗೆ ಮಾಡಿ ಕೆರೆಗೆ ಬಿಡುತ್ತಿರುವ ಬಗೆಯಲ್ಲಿ ಸೆಪ್ಟೆಂಬರ್ 3 ತಾರೀಕು ಸೋಮವಾರಪೇಟೆ ಪಟ್ಟಣದ ಸುತ್ತಮುತ್ತ 10 ವ್ಯಾಪ್ತಿಯಲ್ಲಿ ಹಂಗೆ ಸೆಪ್ಟೆಂಬರ್ 4 ತಾರೀಕು ಬೆಟಗೇರಿ ಗ್ರಾಮ ಪಂಚಾಯಿತಿಗೆ ಸೇರಿದ 3 ಸುತ್ತಮುತ್ತ ಕಳ್ಳು ಮಾರಾಟ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ವೆಂಕಟರಾಜನವು ಆದೇಶ ಹೊರಡಿಸಿಯೋಳು. ಮಡಿಕೇರಿ ನಗರ ಯುವ ದಸರಾ ಸಮಿತಿನ ಕಡೆಯಿಂದ ಆಯೋಜನೆ ಮಾಡುವ ರಾಜ್ಯ ಮಟ್ಟದ ನೃತ್ಯ ಪೈಪೋಟಿಗೆ ಸೆಪ್ಟೆಂಬರ್ 6 ತಾರೀಕು ಮಡಿಕೇರಿನ ರಾಜದರ್ಶನ್ ಹೋಟೆಲ್ ಸಭಾಬಾಡಿಲಿ ಆಯ್ಕೆ ಕಾರ್ಯ ನಡೆಯಕಿದ್ದು ಆಯ್ಕೆ ಆದ ತಂಡಗಳ ನಡುವೆ ಸೆಪ್ಟೆಂಬರ್ 27 ಮಡಿಕೇರಿನ ಗಾಂಧಿ ಮೈದಾನದ ವೇದಿಕೆಯಲ್ಲಿ ಪೈಪೋಟಿ ಇದ್ದದೆ ಅಂತ ಯುವ ದಸರಾ ಸಮಿತಿನ ಅಧ್ಯಕ್ಷ ಕವನ್ ಕೊತ್ತೋಳಿನವು ತಿಳಿಸೋಳು. ಇದು ರಾಜ್ಯ ಮಟ್ಟದ ಪೈಪೋಟಿ ಆಗಿದ್ದು 12 to 30 ಜನ ಇರುವ ಕಲಾವಿದರ ತಂಡ ಇರೋಕ್ಕೂ ಶಾಸ್ತ್ರೀಯ ಮತ್ತು ದೇವರಿಗೆ ಸಂಬಂಧಪಟ್ಟ ಪ್ರಕಾರಗಳನ್ನ ಬಿಟ್ಟು ಸಾಮಾಜಿಕ ಪರಿಕಲ್ಪನೆ ಸಂದೇಶ ಇರುವ ನೃತ್ಯ ಪ್ರಕಾರ ಆಗಿರೋಕು ಅಂತ ಅವು ಹೇಳೋಳು. ಮಡಿಕೇರಿಲಿ ರೆಡ್ ರಿಬ್ಬನ್ ಆರೋಗ್ಯ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕೂಡುಕೂಟಲಿ ನಡೆದ ರನ್ನಿಂಗ್ ಈವೆಂಟ್ನ 5 ಕಿಲೋಮೀಟರ್ ಓಟಲಿ ನಾಪೋಕ್ಲು ಪದವಿ ಕಾಲೇಜಿನ ಗೌತಮ್ ಎಸ್ ಸುರುಣ ಸ್ಥಾನ ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆ ಔಟು. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿನ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ 2025-26 ಸಾಲಿನ ಕಡೇ ವರ್ಷದ ವಿದ್ಯಾರ್ಥಿಗ ಗ್ರಾಮೀಣ ಅರಣ್ಯ ಕೃಷಿ ಕಾರ್ಯಾನುಭವ ಶಿಬಿರದ ಬಗೆಯಲ್ಲಿ ಹುದಿಕೇರಿ ಗ್ರಾಮ ಪಂಚಾಯಿತಿ ಮತ್ತು ಜನತಾ ಹೈಸ್ಕೂಲ್ನ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 1 ಮರ 100 ವರ ತೇಳುವ ಮಾತು ಕಾರ್ಯಕ್ರಮದ ಮುಖ್ಯ ಮಾತಾಗಿದ್ದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗ ಸೇರಿದಂಗೆ ಗ್ರಾಮ ಪಂಚಾಯಿತಿನ ಗಣ್ಯರು ಗ್ರಾಮಸ್ಥರು ಸೇರಿ ಶಾಲೆನ ಆವರಣದಲ್ಲಿ ಗಿಡಗಳನ್ನ ನೆಟ್ಟು ಅದನ್ನ ಕಾಪಾಡಿ ಬೆಳೆಸುವ ಪ್ರತಿಜ್ಞೆ ಮಾಡಿದವು. ಕೇರಳ ರಾಜ್ಯದ ಮನ್ನಾರ್ನ ಮಹಾತ್ಮ ಗಾಂಧಿ ಬೋಟ್ ರೇಸ್ ಸಮಿತಿನವು ಕೊಡ್ತಿರುವ 59 ಮಹಾತ್ಮ ಗಾಂಧಿ ಪ್ರಶಸ್ತಿಗೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಚೌಡ್ಲು ಗ್ರಾಮದ ಹಿರಿಯ ಸಹಕಾರಿ ಎಂಎಸ್ ನಂದಕುಮಾರ್ನವು ಆಯ್ಕೆಯಾಗಿದ್ದು ನಾಳೆ ಮನ್ನಾರ್ನ ಮಹಾತ್ಮ ವಾಟರ್ ಸ್ಟೇಡಿಯಂಲಿ ನಡೆಯಕ್ಕಿರುವ ಜಂಬರಲ್ಲಿ ಪ್ರಶಸ್ತಿ ಪಡ್ಕೊಂಡವೆ ಅಂತ ಗೊತ್ತಾವಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಕರಿಕೇರಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆನ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 9 ಗಂಟೆಗೆ ಕರಿಕೇನ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಶಾಲೆಯಲ್ಲಿ ನಡೆಯಕ್ಕಿದ್ದು ಜಿಲ್ಲೆನ ಉಸ್ತುವಾರಿ ಸಚಿವರು ಸೇರಿದಂಗೆ ಸಂಸದರು ಸಚಿವರು ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸುವೆ ಅಂತ ಗೊತ್ತಾವಟು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆನ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಜಂಬರ ಕಾಲೇಜಿನ ಸಭಾವಾಡಿಯಲ್ಲಿ ನಡೆದು ಯುವ ಸ್ಪಂದನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಪತ್ರಕರ್ತ ಕಿಶೋರ್ ರೈ ಕತ್ತಲೆಕಾಡು ಇವು ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗ ಅವರನ್ನ ಅವು ಗುರುತಿಸಿಕೊಂಬಕ್ಕೆ ಒಂದು ಉತ್ತಮ ವೇದಿಕೆ ಆಗಿದ್ದು ಇಲ್ಲಿ ಸೇವಾ ಮನೋಭಾವ ಮಾತ್ರ ಅಲ್ಲ ಅದರ ಆಚೆಗೆ ಸಹ ಒಳ್ಳೆ ವೇದಿಕೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ, ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ರಾಘವ ಬಿ, ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಸೇರಿದಂಗೆ ಉಪನ್ಯಾಸಕರು ಗಣ್ಯರು ಮತ್ತು ವಿದ್ಯಾರ್ಥಿಗ ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹೀತಾ ಶಿವಾನಿ ನೂತನ್. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗರ ಗೌಜಿರ ನಮ್ಮ ಕೈ ಪೋಲ್ದು ಬಂದಿರ್ತು. ಎಲ್ಲರಿಗೂ ಪೊಡಿ ಸಾಮಾನು ತಯಾರು ಮಾಡಿದ್ವಿ. ತರಾತುರಿ ಇಕ್ಕ ಆ ತರಾತುರಿಯ ಅವಶ್ಯ ಇಲ್ಲ. ನೇರೆ ಐನ್ ಮನೆ ಔಟ್ಲೆಟ್ ಗೆ ಬಾರಿ. ನಿಂಗೆ ಕಬೋಂಡಿಯ ಪೊಡಿ ಸಾಮಾನು ಕೊಂಡ ಪೋಯಿ. ನಲ್ಲ ಗುಣಮಟ್ಟ ಕಡಮುಟ್ಟು ಪಾಪುಟ್ಟು ನೂಪುಟ ತರಿ. ಎಲ್ಲ ತರತ್ರ ಕೊಡುವ ಸಾಂಪ್ರದಾಯಿಕ ಕರಿಮಸಾಲ, ಪ್ರೀಮಿಯಂ ಬ್ಯಾಡಗಿ ಮಳುಪುಡಿ, ಸಂಬಾರ ಪಿಂಜ, ಜೀರಿಗೆ ಪುಡಿ, ಕುಟುಕು ಕುಮ್ಮು ಬೈಂಬಳೆ ಪಿಂಜ, ಮಾಂಗ್ಯಪಾರ, ಕೋಕಾ ಪೌಡರ್, ಪ್ರೀಮಿಯಂ ಐನ್ ಮನೆ ಚಾಕೊಲೇಟ್ಸ್, ಅಲ್ಲದೆ ಪ್ಯೂರ್ ಕಲತೇನು ಪಿಂಜ ಪುಟ್ಟಿತೇನು ಕುಡಿ ಕಟ್ಟುವ ತರುವೆ ನಂಗೆ ಬಾರಿ. ಐನ್ ಮನೆ ಔಟ್ಲೆಟ್ ಕಾಲೇಜ್ ರೋಡ್, ಪಿಂಜ ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ, ಶಾನ್ಭಾಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ, ಕಾವೇರಿ ಏಜೆನ್ಸಿ ಪೊನ್ನಂಪೇಟೆ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.